ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ಮರವಿರುವ ಕಾಯಕದ ಅನುಭವದ ಕುರಿತು ಪ್ರಾಣೇಶ್ ಹೆಜಮಾಡಿ ಅವರೊಡನೆ ಸಂದರ್ಶನ, ಬಳಿಕ ಗೇರು ಮರಗಳ ಪುನಶ್ಚೇತನ. ಪುತ್ತೂರು ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ದಿನಕರ ಅಡಿಗ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ. ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಬಾಯಲ್ಲಿ ನೀರೂರಿಸುವಂತಹ ನಂದಿನಿಯ ಟೇಸ್ಟಿ ಮೈಸೂರ್ ಪಾಕ್ ಧಾರವಾಡ ಪೇಡ ಸಿಹಿ ಉತ್ಪನ್ನಗಳ ಗರಿಷ್ಠ ಮಾರಾಟದ ಮೇಲೆ 10% ಡಿಸ್ಕೌಂಟ್ ಇದೀಗ ನಂದಿನಿ ಸಿಹಿ ಉತ್ಸವದಲ್ಲಿ. ಇದೇ August 19 ಪ್ರಾರಂಭ. ಎಲ್ಲಾ ಹಬ್ಬಗಳನ್ನ ನಂದಿನಿ ಸಿಹಿಯೊಂದಿಗೆ ಆಚರಿಸಿ. ಇದು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಕೊಡುಗೆ. ಇದೀಗ ಕೇಳಿ ತೆಂಗಿನ ಮರವಿರುವ ಕಾಯಕದ ಅನುಭವದ ಕುರಿತು ಪ್ರಾಣೇಶ್ ಹೆಜಮಾಡಿ ಅವರೊಡನೆ ಸಂದರ್ಶನ. ಪ್ರಾಣೇಶ್ ಹೆಜಮಾಡಿಯವರೇ ನಮಸ್ಕಾರ. ನಮಸ್ತೆ. ತೆಂಗು ಕೃಷಿಯ ಒಂದು ಅವಿಭಾಜ್ಯ ಅಂಗ ತೆಂಗಿನ ಕಾಯಿಯನ್ನು ಕೊಯ್ಯುವಂತಹದ್ದು. ಆದರೆ ಹೆಚ್ಚು ಹೆಚ್ಚು ರಿಸ್ಕ್ ಇರುವಂತಹ ಒಂದು ಕೆಲಸವೂ ಕೂಡ, ಹಾಗೂ ಹೆಚ್ಚು ನಿಪುಣತೆಯು ಕೂಡ ಬೇಕಾಗ್ತದೆ. ಮಳೆಗಾಲದಲ್ಲಿ ವಿಶೇಷವಾಗಿ ಮರ ಹತ್ತುವಂತಹದ್ದು ಕೊಯ್ಯುವಂತಹದ್ದು ಎರಡೂ ಕೂಡ ಜೀವಕ್ಕೆ ಅಪಾಯ ಬರುವಂತಹ ಒಂದು ಕೆಲಸ ಅಂತಲೇ ಹೇಳಬೇಕು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ತೆಂಗಿನ ಮರ ಹತ್ತುವುದಕ್ಕೆ ಇತ್ತೀಚೆಗೆ ಸಾಧನಗಳು ಕೂಡ ಬಂದಿದೆ. ಇದನ್ನು ಉಪಯೋಗಿಸಿಕೊಂಡು ಮರ ಹತ್ತಬಹುದು ಅಂತ ಹೇಳಿ. ಈ ತೆಂಗಿನ ಮರ ಹತ್ತುವುದಕ್ಕೆ ತರಬೇತಿಯ ಒಂದು ಅವಶ್ಯಕತೆ ಏನು? ಖಂಡಿತವಾಗಿಯೂ ತೆಂಗಿನ ಮರ ಹತ್ತುವಂತಹವರಿಗೆ ತರಬೇತಿ ತೀರಾ ಅಗತ್ಯ ಇದೆ. ಮೊದಲೆಲ್ಲ ಕಾಲಿಗೆ ಮತ್ತು ಕೈಗೆ ಹಗ್ಗ ಕಟ್ಟಿಕೊಂಡು ಹತ್ತುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಾಧನಗಳು ಬರ್ತಾ ಇವೆ, ಅದರಲ್ಲೂ ಕೂಡ ಯಂತ್ರದ ಮೂಲಕ ಸಾಧನೆ ಹತ್ತುವಂಥದ್ದು. ಇದರಲ್ಲಿ ತರಬೇತಿಯನ್ನ ಪಡ್ಕೊಂಡ್ರೆ ಅವರಿಗೆ ಸುಲಭವಾಗಿ ಮತ್ತೆ ಉತ್ತಮ ರೀತಿಯಲ್ಲಿ ಯಾವುದೇ ಒಂದು ರಿಸ್ಕ್ ಇಲ್ಲದೆ ಹತ್ತಲಿಕ್ಕೆ ಸಾಧ್ಯತೆ ಇದೆ. ಈ ಮೊದಲು ಜೋಸೆಫನ್ ಅವರು ತೆಂಗಿನ ಮರ ಹತ್ತುವಂತಹ ಸಾಧನವನ್ನ ಇತ್ತೀಚೆಗೆ ನಮ್ಮ ಜಿಲ್ಲೆಗೆ ತಂದಿದ್ದರು 1991. ಆ ಒಂದು ತರಬೇತಿಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ. ಇತ್ತೀಚೆಗೆ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿರಂತರ ಮರದ ಸ್ನೇಹಿತರ ಅಂತೇಳಿ ಒಂದು ಅದರಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇಂಥದ್ದಕ್ಕೆಲ್ಲ ಇಂಥದ್ರಲ್ಲಿ ತರಬೇತಿ ಆಸಕ್ತಿ ಇರೋರು ಹೆಚ್ಚೆಚ್ಚು ಜನ ತರಬೇತಿಯನ್ನು ಪಡ್ಕೊಂಡು ಸಮಾಜದಲ್ಲಿ ತೆಂಗಿನ ಮರ ಹತ್ತಿದ್ರೆ ತುಂಬಾ ಒಳ್ಳೇದು ಅಂತ. ಈಗ ಸಾಂಪ್ರದಾಯಿಕ ರೀತಿಯಲ್ಲಿ ತೆಂಗಿನ ಮರ ಏರುವಾಗ ಏನೇನು ಸಮಸ್ಯೆಗಳು ಬರ್ತವೆ? ಸಾಂಪ್ರದಾಯಿಕವಾಗಿ ತೆಂಗಿನ ಮರ ಹಗ್ಗದಲ್ಲಿ ಹಾಕುವಾಗ ಕೆಲವೊಂದು ಜಾರುವಂತದ್ದು, ಮತ್ತೆ ನಮ್ಮ ದೇಹದ ಏನಾದರೂ ವ್ಯತ್ಯಾಸಗಳಿದ್ರೆ, ಮತ್ತೆ ಆಯಾಸವಾಗಿ ಅಥವಾ ಏನಾದೊಂದು ಮಡಲು ಇಳಿಯುವಾಗ ಹೇರುವಾಗ ತೊಂದರೆಗಳು ಆಗುವಂತದ್ದು ಇರ್ತದೆ. ಕೈ ಕೂಡ ನೋವಾಗತ್ತೆ, ಮತ್ತೆ ಸುಸ್ತಿ ಆಗ್ತದೆ. ಒಂದು ನಿರಂತರ ಹತ್ತಾ ಇರುವಾಗ ಸುಸ್ತಾಗಿ ಹೆಚ್ಚು ಮರ ಹತ್ತಲಿಕ್ಕೆ ಆಗಲಿಲ್ಲ. ಆದ್ರೆ ಈ ಯಂತ್ರದ ಮೂಲಕ ನಾವು ಹತ್ತುವುದರಿಂದಾಗಿ ನಮಗೆ ಆಯಾಸ ಆಗುವುದಿಲ್ಲ. ಸಾಧಾರಣವಾಗಿ ನಿಧಾನವಾಗಿ ಹತ್ತಂತೆ ಒಳ್ಳೇದಾಗ್ತದೆ. ಮತ್ತೊಂದು ವಿಶೇಷ ಏನಂದ್ರೆ ನಿಂತ್ಕೊಂಡು ನಮಗೆ ಕಸ ಕೀಳಲಿಕ್ಕೆ ಬಹಳ ಒಳ್ಳೇದಾಗ, ಗೊನೆ ಇಳಿಸಲಿಕ್ಕೆ, ಸಿಯಾಳ ತೆಗೆಯೋದು ಗೊನೆ ಇಳಿಸಲಿಕ್ಕೆ ತುಂಬಾ ಒಳ್ಳೇತದೆ. ಮತ್ತೆ ಎಷ್ಟೇ ಪಾಚಿ ಮಳೆಗಾಲದ ಎಷ್ಟೇ ಪಾಚಿ ಹಿಡಿದ್ರು ಕೂಡ ಈ ಯಂತ್ರದ ಮೂಲಕ ಹತ್ತಲಿಕ್ಕೆ ಸುಲಭವಾಗ್ತದೆ. ಯಾವುದೇ ರೀತಿ ಜಾರುವಂತದ್ದಾಗ್ಲಿ ಯಾವುದೇ ಪ್ರಮೇಯ ಬರುವುದಿಲ್ಲ. ಈ ಯಂತ್ರದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಯಂತ್ರ ಅಂದ್ರೆ ಏನು, ಅದು ಹೇಗಿರ್ತದೆ, ಹೇಗೆ ಕೆಲಸ ಮಾಡ್ತದೆ? ಎರಡು ಭಾಗಗಳಿದೆ, ಎಡ ಮತ್ತು ಬಲ. ಬಲಭಾಗ ಸ್ವಲ್ಪ ಕೈ ಇಡುವಂತದ್ದು ಸ್ವಲ್ಪ ಎತ್ತರವಾಗಿರ್ತದೆ, ಎಡಭಾಗದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಮತ್ತು ಎಡ ಮತ್ತು ಬಲ ಫಸ್ಟಿಗೆ ನಾವು ಎಡಭಾಗವನ್ನು ಫಸ್ಟಿಗೆ ಸಿಕ್ಕಿಸಿಕೊಳ್ಳುವಂಥದ್ದು, ಅದು ಸ್ವಲ್ಪ ಎಡಭಾಗದಲ್ಲಿ ಕೈ ಇಡುವಂಥ ಸ್ವಲ್ಪ ಎತ್ತರ ಇರ್ತದೆ, ಬಲಭಾಗ ಚಿಕ್ಕದಿರ್ತದೆ, ಅಲ್ಲಿ ಎರಡು ಕೇಬಲ್ ವೈರ್ಗಳಿರ್ತದೆ, ಅದನ್ನು ಬಿಡಿಸಿಕೊಂಡು ತೆಂಗಿನ ಮರಕ್ಕೆ ಸುತ್ತಿ ಹಾಕೊಂಡು ಕೆಳಗೆ ಸಿಕ್ಕಿಸುವಂಥದ್ದು ಇರುತ್ತೆ. ಅದು ಸಿಕ್ಕಿಸಿಕೊಂಡು ನಿಧಾನವಾಗಿ ಒಂದು ಕಾಲನ್ನ ಎಡಭಾಗವನ್ನ ಕಾಲನೆತ್ತಿದಾಗ ಕೈಯನ್ನು ಕೂಡ ಮೇಲೆ ಎಳೆಯುವಂಥದ್ದು, ಎಡಭಾಗವನ್ನ ಎಡಕಾಲನ್ನ ಜಗ್ಗಿದಾಗ ಅಲ್ಲಿ ಗಟ್ಟಿಯಾಗ್ತದೆ, ಟೈಟ್ ಆಗ್ತದೆ. ಪುನಃ ಅದೇ ರೀತಿ ಬಲಗಾಲು ಮತ್ತೆ ಬಲಗೈ, ಬಲಗಾಲನ್ನು ಎತ್ತಿದಾಗ ಲೂಸ್ ಆಗತ್ತೆ, ಕೇಬಲ್ ವೈರ್ ಲೂಸ್ ಆಗತ್ತೆ, ಸ್ವಲ್ಪ ಬಲಗೈಯಿಂದ ಮೇಲಕ್ಕೆ ಎತ್ತಿದಾಗ ಮೇಲಕ್ಕೆ ಎತ್ತಿ ಅಲ್ಲಿ ಟೈಟ್ ಮಾಡೋದು. ಹೀಗೆ ನಿಧಾನವಾಗಿ ಸ್ಟೆಪ್ ಅಂತರವನ್ನ ಇಟ್ಟುಕೊಂಡು, ಜಾಗ್ರತೆ ಏನಂದ್ರೆ ಆ ಅಂತರವನ್ನ ಇಟ್ಟುಕೊಂಡೇ ಮೇಲೆ ಹೋಗ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸ್ವಲ್ಪ ಸಿಕ್ಕಾಕೊಳ್ಳುವ ಸಂಭವ ಕೂಡ, ಅದನ್ನ ಜಾಗ್ರತೆಯಾಗಿ ಜಾಸ್ತಿ ಇರ್ಬೋದು. ಒಂದು ಪೀಠನಷ್ಟು ಅಂತರ ಇಟ್ಟುಕೊಂಡು ಹೋಗ್ಬೇಕು. ಈಗ ಸಾಂಪ್ರದಾಯಿಕ ವಿಧಾನದಲ್ಲಿ ಇಡೀ ಕೈಯಲ್ಲಿ ಇಡೀ ದೇಹದ ಭಾರವನ್ನು ಹೊರಬೇಕು ಅಂತ ಇರ್ತದೆ, ಇದರಲ್ಲಿ ಹಾಗಿಲ್ಲ. ಇಲ್ಲ, ಎಲ್ಲ ಭಾರವು ನಮ್ಮ ಕಾಲಿನ ಮೂಲಕ ಯಂತ್ರದ ಮೇಲೆ ಬೀರ್ತದೆ. ಆಮೇಲೆ ಇದರಲ್ಲಿ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಏನು, ಪ್ರತಿ ದಿವಸವೂ ಕೂಡ ಅದಕ್ಕೆ ಎಣ್ಣೆ ಬಿಡುವಂತದ್ದೆಲ್ಲ ಬೇಕಾಗ್ತದೆ? ಹೌದೌದು, ಎಣ್ಣೆ ಚೆಕ್ ಮಾಡಬೇಕಾಗ್ತದೆ, ಯಾಕಂದ್ರೆ ಅದರಲ್ಲಿ ನಟ್ಟುಗಳು ಮತ್ತೆ ಜಾಯಿಂಟ್ ಅಲ್ಲಿ ಅದನ್ನು ಸ್ವಲ್ಪ ಚೆಕ್ ಮಾಡಬೇಕು. ಮತ್ತೆ ಕೇಬಲ್ಗೆ ನಾವು ಗ್ರೀಸ್, ಬಿಳಿ ಗ್ರೀಸ್ ಅನ್ನ ಹಾಕ್ಬೇಕು. ಇದನ್ನು ನಾವು ಪ್ರತಿದಿನ ನಾವು ಕೆಲಸ ಮಾಡುವಾಗ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು, ಅದು ನಮ್ಮ ಸಾಧನ, ನಮ್ಮ ಬದುಕಿನ ಸಾಧನ, ಆ ರೀತಿಯಲ್ಲಿ ನಾವು ಆಯ್ದು ಅದು ಕೂಡ ಬೇಕೇ ಬೇಕು. ಅದನ್ನು ಚೆನ್ನಾಗಿ ಎಲ್ಲೆಂದ್ರೆ ಸಿಕ್ಕಾಗ ಒದ್ದು ಕೆಲಸ ಆದ ತಕ್ಷಣ ಬಿಸಾಡುವುದಿಲ್ಲ, ಅದನ್ನು ಆ ನಮ್ಮ ಸಾಧನ, ನಮ್ಮ ಜೀವನ ಅದರಲ್ಲಿ ಹೋಗುವುದಿಲ್ಲ. ಆ ರೀತಿಯಲ್ಲಿ ಒಂದು ಗೌರವವಾಗಿ ಅದನ್ನು ನೋಡುವಂತ ಭಾವನೆ ನಮ್ಮಲ್ಲಿ ಇರಬೇಕು. ಅದಕ್ಕೆ ಏನಾದರೂ ಈ ತುಕ್ಕು ಹಿಡಿಯುವಂತದ್ರು ಅಷ್ಟು ಬರ್ತದ? ಕೇಬಲ್ಗೆ ಬರುವುದಿಲ್ಲ, ಆದ್ರೆ ಮತ್ತೊಂದು ಭಾಗ, ಕೆಲವೊಂದು ಭಾಗ ಇದೆ ಕೇಬಲ್ಗೆ ಬರುವ ಇದ್ರೆ, ಕೆಲವೊಂದು ಭಾಗಕ್ಕೆ ಬರುವಂತದ್ದು ಜಾಯಿಂಟ್ ಇದರಲ್ಲಿ ಇಲ್ಲ, ಕೆಳಗಿನ ಭಾಗದಲ್ಲಿ ಹಚ್ತಾ ಇರಬೇಕಾಗ್ತದೆ. ಆಮೇಲೆ ಈಗ ಎಷ್ಟು ವೇಗವಾಗಿ ಇದನ್ನ ಮೇಲೆ ಏರ್ಬೋದು, ಎಷ್ಟು ಸುರಕ್ಷಿತವಾಗಿ ಹೋಗಬಹುದು ಅಂತ, ಸುರಕ್ಷೆಯ ಬೇರೆ ಕ್ರಮಗಳು ಉಂಟಾ ಇದರಲ್ಲಿ? ಇದರಲ್ಲಿ ಸೊಂಟಕ್ಕೆ ಬೆಲ್ಟ್ ಇದೆ. ನಮ್ಮ ತರಬೇತಿಗಳಲ್ಲಿ ಬೆಲ್ಟ್ ಕೊಟ್ಟಿದ್ರು, ಇನ್ನು ಕೂಡ ಮಧ್ಯದಲ್ಲಿ ಅವರು ಏನು ಕೆಲವರು ತರಬೇತಿ ತಗೊಂಡ್ರು ಕೂಡ ಮರ ಹತ್ತುವ ಸಂದರ್ಭದಲ್ಲಿ ಸಮಯ ಹೋಗ್ತದೆ. ಅಲ್ಲ, ಬೆಲ್ಟ್ ಹಾಕಿದ್ರೆ ಏನ್ ಸಮಸ್ಯೆ ಆಗ್ತದೆ? ಸಮಸ್ಯೆ ಏನಿಲ್ಲ, ಸ್ವಲ್ಪ ಡಿಲೇ ಆಗ್ತದೆ ಸರ್. ಜೀವದ ಪ್ರಶ್ನೆ ಅಲ್ವಾ? ಜೀವದ ಪ್ರಶ್ನೆ ಹೌದು, ಹೆಚ್ಚಿನವರು ಅದನ್ನ ಹಾಕ್ಲಿಕ್ಕೆ ಹೋಗುದಿಲ್ಲ, ತಡ ಆಗ್ತದೆ ಅಂತೇಳಿ ಸ್ವಲ್ಪ ವೇಗವಾಗಿ ಹಾಕ್ಬೇಕಂದ್ರೆ ನೆಕ್ಸ್ಟ್ನಲ್ಲಿ ಹಾಕುಳ್ಳೋದು ಕಡಿಮೆ. ಈಗ ಸಾಂಪ್ರದಾಯಿಕ ರೀತಿಯಲ್ಲಿ ಒಂದು ದಿವಸಕ್ಕೆ ಒಂದು 25-30 ಮರ ಹತ್ತುವುದಿದ್ರೆ ಈ ಸಾಧನವನ್ನು ಉಪಯೋಗಿಸಿಕೊಂಡು ಎಷ್ಟು ಮರ ಹತ್ತಬಹುದು? ಖಂಡಿತವಾಗಿಯೂ ಸಾಂಪ್ರದಾಯಿಕ 30 ಹತ್ತುವವರು ಇದರಲ್ಲಿ ಒಂದು 60-70 ಖಂಡಿತವಾಗಿ ಹತ್ತಬಹುದು, ಯಾವುದೇ ರೀತಿಯ ಆಯಾಸ ಆಗುದಿಲ್ಲ. ನಿಧಾನ ಇದರಲ್ಲಿ ಸ್ವಲ್ಪ ಸ್ಲೋ ಆಗ್ತದೆ, ಅದರಲ್ಲಿ 3 ಮರಕ್ಕೆ ಹತ್ತುವಾಗ ಇದರಲ್ಲಿ ಒಂದು 2 ಮರಕ್ಕೆ ಹತ್ತಬಹುದು, ಇದರಲ್ಲಿ ಅಂತೂ ನಿಧಾನ ಆಗ್ತದೆ, ಅಂತೂ ಯಾವುದೇ ರೀತಿಯ ರಿಸ್ಕ್ ಇಲ್ಲ, ಮತ್ತೆ ಆಯಾಸ ಆಗುದಿಲ್ಲ, ಮಂಡಿ ನೋವುಗಳು ಯಾವುದೇ ರೀತಿಯಲ್ಲಿ ಇಲ್ಲ. ಒಂದು ಟೆಕ್ನಿಕ್ ಅಲ್ಲ, ಒಂದು ಕಲಿತ ತಕ್ಷಣ ಅದನ್ನ ಆ ರೀತಿಯಲ್ಲಿ ಸ್ಕಿಲ್ ಅನ್ನು ಮಾಡಬಹುದು. ಹೆಚ್ಚು ಕಮ್ಮಿ 10 ವರ್ಷದಿಂದ ಮೇಲೆ ನೀವು ಇದನ್ನ ಮಾಡ್ತಾ ಇದ್ರಿ? ಇಲ್ಲ, ನಾನು 91ರಿಂದ ನಾನು ತಗೊಂಡಿದ್ದೆ ಫಸ್ಟ್ ಟ್ರೈನಿಂಗ್ ಅಲ್ಲಿ. ಆ ಸಂದರ್ಭದಲ್ಲಿ ನನ್ನಲ್ಲಿ ಒಂದು ಮಿಷಿನ್ ತಗೊಂಡಿದ್ದೇನೆ ನಾನು, ಅದೊಂದು 4-5 ವರ್ಷ ಬಂದಿತ್ತು, ಮತ್ತೆ ಅದು ಹೋಯಿತು, ಮತ್ತೆ ನನಗೆ ಆ ಮಿಷನ್ ಎಲ್ಲಿ ಏನೆಂದು ಗೊತ್ತಿರಲಿಲ್ಲ. ಮತ್ತೆ ನಾನು ತಗೊಂಡಿದ್ದೆ ನಮ್ಮ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ 2010. ಅದರ ಮಧ್ಯದಲ್ಲಿ ಹಗ್ಗ ಹಾಕಿಕೊಂಡು ನಾನು ಹತ್ತಿದ್ದೆ, ಮತ್ತೆ ತರಬೇತಿಯಲ್ಲಿ ತಗೊಂಡು ಮತ್ತೆ ನಿರಂತರ, ಈಗ ನನಗೆ ಹಗ್ಗ ಹಾಕಿ ಸಾಧ್ಯವೇ ಆಗುದಿಲ್ಲ, ಬಹಳ ಕಷ್ಟ ಆಗ್ತದೆ ಇದರಲ್ಲಿ. ಮತ್ತೆ ನಾನೊಂದು ಹೆಚ್ಚಿನವರಿಗೆ ನನ್ನ ಹಾಗೆ ಇನ್ನು ಯುವಕರು ಮುಂದೆ ಬರಬೇಕು, ಅವರಿಗೆಲ್ಲ ತರಬೇತಿಯನ್ನ ಆಸಕ್ತಿ ದೊರೆಯುತ್ತೆ ಕೊಡುವಂತದ್ದು ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೆ. ನಮ್ಮ ಊರಿನಲ್ಲಿ ಯಜಮಾಡಿಯಲ್ಲಿ ನಮ್ಮ ಕೃಷಿಕರು ಹಾಲುತ್ಪಾದಕ ಸೊಸೈಟಿ ಮತ್ತು ಪಡುಬಿದ್ರಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮತ್ತೆ ಗ್ರಾಮ ಪಂಚಾಯತ್ ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಕೂಡ ತೆಂಗಿನ ಮರ ಅಥವಾ ತರಬೇತಿ ಮತ್ತೆ ತೆಂಗು ಮಾಹಿತಿ ಕಾರ್ಯಕ್ರಮಗಳನ್ನು ಹಮ್ಮಿದ್ದೇವೆ. ಇದೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ, ಎಲ್ಲರ ಪ್ರಶಂಸೆಗೆ ಹೆಸರುವಾಸಿ ಆಗಿದೆ. ಆಮೇಲೆ ಈಗ ಈ ಅಸಂಘಟಿತ ಕಾರ್ಮಿಕರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ ಅಂತ ಕೇಳಿದೀವಿ, ನಿಮ್ಮ ಒಂದು ಅಭಿಪ್ರಾಯ ಏನು? ಅಸಂಘಟಿತ ಕಾರ್ಮಿಕರಲ್ಲಿ ತುಂಬಾ ವರ್ಗದ ಜನರು ಅದರಲ್ಲಿ ಇದ್ದಾರೆ. ಈಗ ಸಣ್ಣ ಸಣ್ಣ ಕೆಲಸ, ಡೋಬಿ ಈ ಇಸ್ತ್ರಿ ಹಾಕೋರು, ಮತ್ತೆ ಹೇರ್ ಕಟಿಂಗ್ ಮಾಡುವವರು, ಮತ್ತೆ ಬೇರೆ ಬೇರೆ. ನಿಜವಾಗ್ಲೂ ಅಸಂಘಟಿತ ಕಾರ್ಮಿಕರಲ್ಲಿ ತೆಂಗಿನ ಮರತ್ವರನ್ನ ನೋಂದಾವಣೆ ಮಾಡ್ಲಿಕ್ಕೆ ಬೇಕೇ ಬೇಕು, ಇದು ರಿಸ್ಕ್ ಇರುವಂತ ಕೆಲಸ. ಎಷ್ಟೋ ಮಂದಿ ಇವತ್ತು ನಾನು ನೋಡಿದಾಗೆ ಎಷ್ಟೋ ಮಂದಿ ತೆಂಗಿನ ಮರತ್ತಿಯ ತಪ್ಪಿ ಬಿದ್ದು ದುರ್ಮರಣಕ್ಕೆ ಈಡಾದವರಿದ್ದಾರೆ. ಜೀವನ ಪರ್ಯಂತ ಅವರು ಮೊಲೆಯಲ್ಲಿ ಚಾಪೆಯಲ್ಲಿ ದಿನ ಕಳೆದ ಒಂದು ಅಂತವರನ್ನ ಬೆನ್ನಮೂಳೆ ಅಂತವರನ್ನ ಅಸಂಘಟಿತ ಕಾರ್ಮಿಕರಲ್ಲಿ ನೋಂದಣಿ ಇದುವರೆಗೆ ಆಗಲಿ. ಇದನ್ನು ಸಂಬಂಧಪಟ್ಟಂತೆ ಸಮಯ ಸಂದರ್ಭ ಬಂದಾಗ ನಾನು ನನ್ನಿಂದ ಆಗುವಷ್ಟು ಸಂಘಟನೆಗಳಿರ್ಬೋದು, ಸರ್ಕಾರ ಇರ್ಬೋದು, ಇಲಾಖೆಗಳ ಗಮನಕ್ಕೆ ತಂದಿದ್ದೇನೆ. ಇನ್ನು ಇದಕ್ಕೆ ಒಂದು ಕಳೆದ ಸಲ ಆಗ್ಬೇಕಲ್ಲ, ಕಳೆದ ಸಲ ಮುಲ್ಕಿಯಲ್ಲಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಗಮನಕ್ಕೂ ತಂದಿದ್ದೇನೆ, ಬರ್ಲಿಕ್ಕೆ ಹೇಳಿದ್ದಾರೆ. ಅಂತೂ ಆಗ್ಲೇಬೇಕು, ಇವನ್ನ ಒಟ್ಟು ಮಾಡುವಂತದ್ದು ಆಗ್ಬೇಕು, ಜೊತೆಗೆ ಸಮಾಜಕ್ಕೆ ಇವರ ಮೂಲಕ ಒಂದು ಒಳ್ಳೆ ಸರ್ವಿಸ್ ಅನ್ನು ಕೊಡುವಂತದ್ದು ವ್ಯವಸ್ಥೆ ಕೂಡ ಆಗ್ಬೇಕು. ಈಗ ತೆಂಗಿನ ಮರವಂತದ್ದು 80% ಜನಗಳು ಸ್ವಲ್ಪ ಮದ್ಯದ ಇರಬಹುದು, ಬೇರೆ ಬೇರೆ ಚಟುವಟಿಕೆ ಇದರಲ್ಲಿ ತೊಡಗಿಸಿಕೊಂಡು ದುರಭ್ಯಾಸಕ್ಕೆ ಇದಾಗ್ತಾರೆ, ಮತ್ತೆ ಸರಿಯಾದ ಸಮಯಕ್ಕೆ ಹೋಗುದಿಲ್ಲ, ಮನೆಗಳಿಗೆ ಸರಿಯಾದ ಹೇಳಿದ ಸಮಯ. ಅವರನ್ನು ಬುಕ್ ಮೇಂಟೈನ್ ಮಾಡಬೇಕು. ಅಂದ್ರೆ ಈ ಒಂದು ಮನೆಗೆ ಈಗ ಒಂದು ಮನೆಗೆ ಹೋದ್ವಿ, ಅದ ನೆಕ್ಸ್ಟ್ ಬೆಳೆ ಯಾವಾಗ ಹೋಗ್ಬೇಕು, ಅವರಿಗೆ ಅವರು ಹೇಳುವ ಮೊದಲು ಇವರು ಬುಕ್ ಮೇಂಟೈನ್ ಮಾಡಿದ್ರೆ ಚಾರ್ಟ್ ಮಾಡಿದ್ರೆ ಒಳ್ಳೇದು. ಮತ್ತೆ ಸರ್ವಿಸ್ ಸಮಾಜದೊಟ್ಟಿಗೆ ಒಳ್ಳೆ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಒಂದು ವರ್ಗ ನಮ್ಮಲ್ಲಿ ನಿರ್ಮಾಣ, ಅದು ನನ್ನ ಬಹಳ ಒಂದು ನನ್ನ ಆಸೆ. ಅಂದ್ರೆ ಈಗ ತೆಂಗಿನ ಮರ ಏರುವವರದ್ದೇ ಒಂದು ವಾಟ್ಸ್ಆಪ್ ಗ್ರೂಪ್ ಎಲ್ಲ ಮಾಡ್ಕೊಂಡಿಲ್ವ? ಇದುವರೆಗೆ ಮಾಡಲಿಲ್ಲ, ಅವಕಾಶ ಇದೆ, ಅವಕಾಶ ಇದೆ, ಇನ್ನು ಮಾಡಬೇಕಾಗಿದೆ. ಮತ್ತೆ ಇದು ತೋಟದವರದ್ದು ಉಂಟು, ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ತೆಂಗು ಉತ್ಪಾದಕರ ಒಂದು ಕಂಪನಿಯ ಮೂಲಕವೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೀತಾ ಇವೆ. ಈಗ ಕುಂದಾಪುರ ಭಾಗ, ಕಾರ್ಕಳ ಭಾಗ, ನಮ್ಮ ತೋಟಗಾರಿಕೆ ಸಂಬಂಧಪಟ್ಟ ಮತ್ತೆ ಕೃಷಿ ಸಂಘಟನೆಗಳ ಮೂಲಕ ನಡೀತದೆ ಕೇಳಿದ್ದೇವೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಅಂತೂ ನಮ್ಮ ಕಾಪು, ನಂಗೆ ಏನಂದ್ರೆ ಕಾಪು ತಾಲೂಕು ನಮ್ಮ ಊರಲ್ಲಿ ಒಂದು ಪಡೆಬಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಂಪನಿಗೆ ಪೂರಕವಾದ ಮಾಹಿತಿಯನ್ನು ಕಲೆ ಹಾಕಿ ಒಂದು ಮಾಡಬೇಕು ಒಂದು ಯೋಚನೆ ಒಂದು ಆಸೆ ಕೂಡ ಇದೆ. ಇನ್ನೊಂದು ವಿಚಾರ ಈ ಕಲ್ಪರಸಕ್ಕೆ ಸಂಬಂಧಪಟ್ಟಂತಹದ್ದು. ಸಾಮಾನ್ಯವಾಗಿ ತೆಂಗು ಅಂದ ತಕ್ಷಣ ತೆಂಗಿನ ಒಂದು ಕಾಯಿ ಅಥವಾ ಎಳನೀರಿಗೆ ನಾವು ಮಾತ್ರ ಬಳಕೆ ಮಾಡುವಂತಹದ್ದು, ಆದರೆ ಈ ಕಲ್ಪರಸ ಎನ್ನುವಂತಹ ಕಲ್ಪನೆಯೇ ಹೊಸ್ತು, ಇದರ ಬಗ್ಗೆ ಹೇಳಿದ ಸಾಧ್ಯತೆ ಎಷ್ಟರ ಮಟ್ಟಿಗೆ? ನಮ್ಮ ಬಂಟ್ವಾಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಳಿದ್ದೇನೆ, ಅದು ಸರ್ಕಾರದ ವತಿಯಿಂದ ತರಬೇತಿಗಳು ಅದಕ್ಕೆ ಸಾಕಷ್ಟು ಹಣಗಳು ಬಂದಿವೆ ಮಾಡಿದ್ದಾರೆ. ಅದು ಮತ್ತೆ ಯಾವ ಕಾರಣದಿಂದ ಅದು ನಿಂತಿದೆ ಅಂತ ಗೊತ್ತಿಲ್ಲ. ಅದೇ ರೀತಿ ಕುಂದಾಪುರದಲ್ಲಿ ನಮ್ಮ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಅದರ ಇವರು ಪ್ರಮುಖರು ಮಾಡ್ತಾ ಇದ್ದಾರೆ, ತರಬೇತಿಯನ್ನು ಮಾಡ್ತಾ ಇದ್ದಾರೆ ಜಪ್ತಿಯಲ್ಲಿ. ಅದನ್ನ ಮಾಡಿದ್ರೆ ಬಹಳ ಒಳ್ಳೇದು, ಅದನ್ನ ಮುಂದುವರಿಬೇಕು. ಸರ್ಕಾರ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಮತ್ತೆ ನಮ್ಮ ಇವರು ನಮ್ಮ ರೈತರು ಕೂಡ ಯುವಕರು ರೈತರು ಈ ಇದಕ್ಕೆ ತಗೊಂಡು ಮಾಹಿತಿಯನ್ನು ಕಲೆ ಹಾಕೊಂಡು ಮುಂದೆ ಬರಬೇಕು, ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡ್ಕೊಳ್ಬೇಕು, ಮುಂದೆ ಬರಬೇಕು ಅಂತ ನಾನು. ಕಲ್ಪರಸ ಎನ್ನುವಂತಹದ್ದು ಒಂದು ರೀತಿಯ ಟಾನಿಕ್ ಇದ್ದಾಗೆ ಕೇಳಿದ್ದೇನೆ, ಕುಡಿದಿದ್ದೇನೆ. ನಮ್ಮ ಸಿಪಿ ಸಾರಿಯಲ್ಲಿ ನಮಗೆ ಅದರಲ್ಲಿ ಮಾಹಿತಿ ಕೂಡ ಒಂದು ದಿವಸ ಕೊಟ್ಟಿದ್ರೆ ಅಂತೂ ಒಳ್ಳೆ ಫ್ಯೂಚರ್ ಇದೆ ಅಂತ ಕಾಣ್ತದೆ. ಸಾಮಾನ್ಯವಾಗಿ ಎಲ್ಲ ಈ ಸಾಫ್ಟ್ ಡ್ರಿಂಕ್ಸ್ಗಳು ಕೂಡ ಒಂದಲ್ಲ ಒಂದು ಕಲಬೆರಕೆಗಳು, ಪ್ರಿಸರ್ವೇಟಿವ್ಗಳು, ಬಣ್ಣಗಳು ಇದನ್ನ ಹಾಕಿರುವುದನ್ನ ನಾವು ನೋಡ್ತೇವೆ. ಆದರೆ ಈ ಸಿಯಾಳ ಎನ್ನುವಂತಹದ್ದು ಅತ್ಯಂತ ನ್ಯಾಚುರಲ್, ಸಹಜವಾಗಿ ಇರುವಂತಹದ್ದು, ಹೆಚ್ಚು ಪೌಷ್ಟಿಕಾಂಶದಿಂದ ಕೂಡಿರುವಂತಹದ್ದು. ನೀವು ಸಿಯಾಳ ಶರಬತ್ತನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದಿರಿ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ. ಸಿಯಾಳ ಶರಬತ್ತನ್ನು ಮಾಡಿದ ನಾನೊಂದು ಅಂಗಡಿ ಇದ್ದವನು, ಮುಲ್ಕಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂಗಡಿಯಲ್ಲಿ ಎಲ್ಲರ ಸಹಕಾರದಿಂದ ನಾನೊಂದು ಅಂಗಡಿ ಇಟ್ಕೊಂಡಿದ್ದೇನೆ. ಅಲ್ಲಿ ಬೆಳೆದ ಸಿಯಾಳ ಮತ್ತೆ ಒಂದು ಎರಡು ದಿನ ಮೂರು ದಿನ ಕೆಲವೊಂದು ಉಳಿದ ಸಿಯಾಳವನ್ನು ನಮಗೆ ಅದು ಕೊಡ್ಲಿಕ್ಕೆ ಜನಗಳಿಗೆ ಕೊಡ್ಲಿಕ್ಕೆ ತಗೊಳ್ಳೋದಿಲ್ಲ, ಮತ್ತೆ ಕೊಡ್ಲಿಕ್ಕೂ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಗೆ ಒಂದು ಏನ್ ಮಾಡುದು ಅಂತ ಹೇಳಿ, ನಮ್ಗೆ ಇಲ್ಲದಿದ್ರೆ ಅಂಗಡಿ ತುಂಬಾ ನಷ್ಟ ಆಗ್ತದೆ, ಇದೊಂದು ಕಲ್ಪನೆ ಆಯ್ತು. ಇದನ್ನು ಶರ್ಬತ್ ಮಾಡಿದ್ರೆ ಹೇಗೆ, ಅದೇ ಅದನ್ನ ಕೆತ್ತಿ ಸಪರೇಟ್ ಮಾಡಿ ಅದನ್ನು ಜಾಫರ್ ಮಿಕ್ಸಿಯಲ್ಲಿ ಹುಡಿ ಮಾಡಿ ಅದಕ್ಕೆ ಲಿಂಬು ಏಲಕ್ಕಿ ಎಲ್ಲ ಹಾಕಿ ಹೋಲ್ಡ್ ಮಾಡಿ ಕೊಡುವಂತದ್ದು. ಇದು ಬಹಳ ಫೇಮಸ್ ಆಗಿದೆ ಮುಲ್ಕೆಯಲ್ಲಿ, ನಮ್ಮ ಬೊಂಡ ಶರ್ಬತ್ ಅಂದ್ರೆ ಬಹಳ ಫೇಮಸ್, ತುಂಬಾ ಜನಗಳಿಗೆ ಇಷ್ಟ ಆಗಿದೆ. ಮತ್ತು ಸಿಂಪಲ್ ಒಂದು 10 ರೂಪಾಯಿಗೆ, ಒಂದು ಗ್ಲಾಸ್ 10 ರೂಪಾಯಿಗೆ ಅಂತ ಹೇಳಿ ನಾವು, ಇದು ಬಹಳ ಜಾತ್ರೆ ಟೈಮಲ್ಲಿ ಮತ್ತೆ ಎಲ್ಲ ಕಡೆನೂ ಅದು ಬಹಳ ಫೇಮಸ್ ಆಗಿ ಹಾಗೆ ನಾನು ಮಾಡಿದ್ದೇನೆ. ಇನ್ನೂ ಬಾಕಿಯವರು ಕೂಡ ಅಂಗಡಿಯವರು ಅವರಿಗೆ ನಷ್ಟ ಆಗಬಾರ್ದು ಆ ದಿಶಿನಲ್ಲಿ ನನ್ನನ್ನು ನೋಡಿಕೊಂಡು ಕೆಲವರು ಕೇಳಿದ್ದಾರೆ, ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸುಮಾರು ಕಡೆಗಳಲ್ಲಿ ಶರಬತ್ತನ್ನ ನನ್ನ ನೋಡಿ ಕೂಡ ಮಾಡಿದ್ದಾರೆ, ಅದು ಬಹಳ ಸಂತೋಷ. ಈಗ ಸಿಯಾಳಕ್ಕಾಗಿ ಬೊಂಡವನ್ನ ತೆಗೆದ್ರೆ ನೀವು ಹೆಚ್ಚು ಇಳುವರಿ ಬರ್ತದೆ ಅಂತ ಹೇಳ್ತಾರೆ, ನಿಜವೂ ಅದು? ಖಂಡಿತವಾಗಿ ಖಂಡಿತವಾಗಿ, ಯಾಕಂದ್ರೆ ಒಂದು ಸ್ವಚ್ಛತೆ ಇರುತ್ತದೆ, ಇಲಿ ಕಾಟ ಕಡಿಮೆ ಆಗ್ತದೆ, ಮತ್ತು ಸಿಯಾಳ ತೆಗೆದೇ ಹೋದಂತೆ ಪಟ್ಟ ಒಂದು ಅದರ ಗೊನೆ ಹೂ ಹರಳಿ ಅದರ ಕೆಳಗೆ ಬೀಳುದಿಲ್ಲ, ಕಾಯಿಗಳು ಕೆಳಗೆ ಬೀಳುದಿಲ್ಲ, ಬಲಿಯುತವಾಗಿ ಲಾಭ. 9 ತಿಂಗಳು ಬೇಕಾಗುದಿಲ್ಲ, 6 ತಿಂಗಳಲ್ಲಿ ಹೌದು. ಈಗ ಸಿಯಾಳಕ್ಕೆ ಬೆಳೆಯುವಂತಹ ಒಂದು ತಳಿ ಉಂಟು ತುಂಬಾ ಉಂಟು. ಗೆಂದಾಳಿ ಜಾಸ್ತಿ ಇದೆ, ಮತ್ತೆ ಜೀವ ಅಂತ ಹೇಳ್ತಾರೆ ಅದುಂಟು, ಮತ್ತೆ ಸಿಯಾಳಕ್ಕೆ ಸಂಬಂಧ ಬೇರೆ ಬೇರೆ ರೀತಿಯ ವೆರೈಟಿ ಉಂಟು. ಕುಡಿಲಿಕ್ಕೆ ಯಾವ್ದು ಒಳ್ಳೇದು? ಗೆಂದಾಳಿ ಒಳ್ಳೇದು, ಗೆಂದಾಳಿ ಒಳ್ಳೇದು. ಅದರಲ್ಲಿ ಬಾಕಿ ಇದಕ್ಕಿಂತಲೂ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಇದೆ. ಮತ್ತೆ ಅದನ್ನು ನಾವು ಅನುಭವಿಸಿದ್ವಿ, ಯಾಕಂದ್ರೆ ಹೊಟ್ಟೆ ನೋವು ಆದಾಗ ಯಾವುದೇ ರೀತಿ ನಮ್ಗೆ ಅದನ್ನು ಕುಡಿದ ತಕ್ಷಣ ನಿಲ್ಲುವಂತದ್ದು ಎಲ್ಲ ಬಂದಿದೆ. ಜನರು ಕೂಡ ಸಿಹಳಕ್ ಇದೇ ಬೇಕು ಅಂತ ಹೇಳ್ತಾರೆ. ಹೌದು, ಸಿಹಳೆ ಗೆಂದಾಳಿ, ಹೌದು, ಸ್ವಲ್ಪ ಸ್ಥಿತಿವಂತರು ಎಲ್ಲ ಹೆಚ್ಚಿನವರು ಗೆಂದಾಳಿಯನ್ನೇ ಬಯಸ್ತಾರೆ. ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ನೀವು ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಒಂದು ಜವಾಬ್ದಾರಿ ಏನು? ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷನನ್ನು ಈಗ ನಮ್ಗೆ ಪ್ರಧಾನಮಂತ್ರಿ ಇದರಲ್ಲಿ ಒಂದು 2000 ಕೃಷಿಗೆ ಪ್ರೋತ್ಸಾಹ ಕೊಡ್ತಾರೆ. ನಮ್ಗೆ 626 ಮಂದಿಗೆ ನಮ್ಗೆ ಬರ್ತದೆ. ಅವರೆಲ್ಲರನ್ನ ಸಂಪರ್ಕ ಮಾಡಿ, ನಮ್ಮ ಟೀಮ್ ಏನಿದೆ ನಮ್ಮ ಪಂಚಾಯತ್ ಅವರೆಲ್ಲರ ಸಂಪರ್ಕ, ಅವರ ಜೊತೆಗೆ ಜೊತೆ ಸೇರಿಕೊಂಡು ಎಲ್ಲರನ್ನ ಸಂಪರ್ಕ ಮಾಡಿ ಆ ಏನು ಕೃಷಿ ಸಮ್ಮಾನ ಯೋಜನೆಯಲ್ಲಿ ಹಣ ಕೊಡ್ತದೆ ಅದು ನಮ್ಮ ಕೃಷಿ ಅಭಿವೃದ್ಧಿಗೋಸ್ಕರ, ಅವರ ಆ ಕೃಷಿ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡ್ತಾ ಇದ್ದಾರೆ. ಗೌರವತೆಯಾಗಿ ನಮ್ಮ ಪ್ರಧಾನ ಪ್ರೋತ್ಸಾಹನ ನಮ್ಮ ಪ್ರಧಾನಮಂತ್ರಿ ಕೊಡ್ತಾರೆ. ಆ ಹಣ ಅವರಿಗೆ ಮನವರಿಕೆ ಆಗಬೇಕು. ನಾವು ನಮ್ಮ ಮೊದಲೆಲ್ಲ ಏನಾಗಿದೆ, ಇಂತಿಷ್ಟು ಜಾಗ ಇರಬೇಕು ಈ ರೀತಿ ಅಂತ ಇತ್ತು, ಕೊನೆಗಳಿಗೆಯಲ್ಲಿ ಸ್ವಲ್ಪ ಒತ್ತಡ ಆಗಿರೋ ಎಲ್ಲರಿಗೂ, 5 ಸೆನ್ಸ್ ಇದ್ದವರಿಗೂ 3 ಸೆನ್ಸ್ ಇದ್ದವರಿಗೂ ಕೂಡ ಈ ಯೋಜನೆಗೆ ಅರ್ಜಿ ಹಾಕುವ ಹಾಗೆ ಒಂದು ಒತ್ತಡ ಕೂಡ ಬಂದಿದ್ದು. ಈಗ ಏನಾಗಿದೆ ಅಂದ್ರೆ ಹೆಚ್ಚಿನವರು ಹಣವನ್ನ ಬರ್ತದೆ ಅದನ್ನು ಬೇರೆ ಅವರ ನಿತ್ಯ ಇದಕ್ಕೆ ಖರ್ಚು ಮಾಡಿದ್ರೆ ವಿನಃ ಹೌದು, ಆದ್ರೆ ಕೃಷಿ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡುದಿಲ್ಲ. ಒಂದು 5 ಮರ ಇದ್ರೆ ಒಂದು ಕನಿಷ್ಠ ಒಂದು 5 ಸೆನ್ಸ್ ಅಲ್ಲಿ ಒಂದು 5 ಮರ ಇದೆ, ಆ 5 ಮರದ ಬಗ್ಗೆ ಚಿಂತನೆ ಮಾಡುದಿಲ್ಲ ಒಳ್ಳೇದು ಮಾಡ್ಬೇಕು. ಏನಂದ್ರೆ ನಾವು ಅದನ್ನ ಅವರಿಗೆ ಮನವರಿಕೆ ಮಾಡುವಂತದ್ದು, ಅವರಿಗೆ ಸಲಹೆ ಮಾರ್ಗದರ್ಶನ ಕೊಡುವಂತದ್ದು, ಮತ್ತೆ ಕೃಷಿ ಸಂಘಟನೆಗಳ ಇದು ನಮ್ಮ ಸರ್ಕಾರಿ ಇಲಾಖೆಗಳಿರಬಹುದು ಅವರ ಒಂದು ಮಧ್ಯದಲ್ಲಿ ನಾವು ಕೊಂಡಿಯಾಗಿ ಕೆಲಸ ಮಾಡುವಂತದ್ದು ಮಾಡಬೇಕಂತ ಯೋಚನೆ ಇದೆ. ಈಗ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಅನುಷ್ಠಾನ ಈ ಗ್ರಾಮ ಪಂಚಾಯತ್ ಮೂಲಕ ಹೇಗೆ ನಡೀತದೆ? ನರೇಗದ್ದು ಉದ್ಯೋಗಾತ್ರಿ, ಉದ್ಯೋಗಾತ್ರಿಯಲ್ಲಿ ಕೃಷಿಗೆ ಪೂರಕವಾಗಿ ಉದ್ಯೋಗ ಖಾತ್ರಿಯನ್ನು ಹೇಗೆ ಮಾಡಬಹುದು? ಕೃಷಿಗೆ ಪೂರಕವಾಗಿ ಉದ್ಯೋಗ ಖಾತ್ರಿಯಲ್ಲಿ ಕೃಷಿ ಅಭಿವೃದ್ಧಿ, ತೋಟದ ನಿರ್ವಹಣೆ, ತೆಂಗು ಅಭಿವೃದ್ಧಿಗಳನ್ನು ಬುಡಬಿಡಿಸುವಂತದ್ದು ಇರಬಹುದು, ಅದಕ್ಕೆ ಗೊಬ್ಬರ ಹಾಕುವಂತದ್ದು ಇರಬಹುದು, ಹೊಸ ತೋಟ ಮಾಡುವಂತದ್ದು ಇರಬಹುದು, ಮತ್ತೆ ಈ ರೀತಿ ಮಾಡ್ತಾ ಹೋಗ್ಬೋದು. ಮನೆಯ ಓನರು ಕೂಡ ಆಳಾಗಿ ದುಡಿಬಹುದು, ಅದಕ್ಕೆ ಸಂಪಾದನೆ ಮಾಡಬಹುದು. ಈಗ ಮುಖ್ಯವಾಗಿ ಎರೆಹೊಳೆ ತೊಟ್ಟಿ ಮಾಡಲಿಕ್ಕೆ ವಿಶೇಷವಾಗಿ ಅನುದಾನ ಬರ್ತಾ ಇದೆ. ಇದನ್ನೆಲ್ಲ ಅಂತೂ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಯಾವುದ್ರಲ್ಲಿ ಏನೆಲ್ಲ ಸಿಗ್ತದೆ ಅಂತ ಹೇಳಿ ಮಾಹಿತಿಯನ್ನು ಸಂಗ್ರಹ ಮಾಡುವಂತದ್ದು ಆಸಕ್ತಿ ನಮ್ಮ ಯುವಕರಲ್ಲಿ ರೈತರಲ್ಲಿ ಬರಬೇಕನ್ನೋ ನನ್ನ ಅಪೇಕ್ಷೆ. ಬಹಳ ಸಂತೋಷ ಪ್ರಾಣೇಶ್ ಹೆಜಮಾಡಿಯವರೇ. ತೆಂಗಿನ ಮರ ಏರುವಂತಹ ಒಂದು ತರಬೇತಿಯನ್ನ ಪಡ್ಕೊಂಡು ಅದನ್ನು ಉದ್ಯೋಗವಾಗಿಯೂ ಕೂಡ ನೀವು ಮಾಡ್ತಾ ಇದ್ರಿ, ಜೊತೆಗೆ ಯಾರಿಗೆಲ್ಲ ತರಬೇತಿ ಅವಶ್ಯಕತೆ ಇದೆಯೋ ಅವರಿಗೆ ತರಬೇತಿ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ರಿ, ಜೊತೆಗೆ ಇಂಥವರ ಅಸಂಘಟಿತ ಕಾರ್ಮಿಕರ ಒಂದು ಸಂಘಟನೆ ಆಗಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ರಿ. ಈ ಎಲ್ಲ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ತೆಂಗಿನ ಮರವಿರುವ ಗಾಯಕದ ಅನುಭವದ ಕುರಿತು ಪ್ರಾಣೇಶ್ ಹೆಜಮಾಡಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಬೆಳೆ ಉತ್ಪಾದನೆಯಲ್ಲಿ ನೆರವಾಗುವ ನೋ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಪ್ರತಿ ಬುಧವಾರ ಮತ್ತು ಶನಿವಾರಗಳಂದು ಸಂಜೆ ಕೃಷಿ ರಂಗದಲ್ಲಿ ಬಿತ್ತರವಾಗಲಿದೆ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ की मासिक किश्त देकर प्रवेश कर सकते हैं. 18 से 40 वर्ष तक के किसान इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जनसेवा केंद्र में जाएं और अपना निशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनहित में जारी. ಗೇರು ಮರಗಳ ಪುನಶ್ಚೇತನ. ಪುತ್ತೂರು ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾ ದಿನಕರ ಅಡಿಗ ಅವರೊಂದಿಗೆ ಸಂದರ್ಶನ. ದಿನಕರ ಅಡಿಗ ಅವರೇ ನಮಸ್ಕಾರ. ನಮಸ್ಕಾರ ಶ್ಯಾಮ್ ಪ್ರಸಾದ್ ಅವರ. ಗೇರು ಮರದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ನಿರಂತರವಾಗಿ ಪಡೆಯಬೇಕಿದ್ರೆ ಹಳೆ ಮರಗಳನ್ನು ತೆಗೆದು ಹೊಸತು ನೆಡಬೇಕು ಅನ್ನುವಂತಹದ್ದು ಒಂದು ವಿಧಾನ. ಆದರೆ ಈಗಿರುವಂತಹ ಮರಗಳನ್ನೇ ಉಳಿಸಿಕೊಂಡು ಅದಕ್ಕೆ ಒಂದು ಹೊಸ ರೂಪವನ್ನ, ಹೊಸತನವನ್ನ ಹೇಗೆ ಪಡಿಬಹುದು, ಹಾಗೂ ಇದರಿಂದ ನಿರಂತರವಾಗಿ ಉತ್ತಮವಾದಂತಹ ಇಳುವರಿಯನ್ನ ನಮ್ಮ ರೈತರು ಯಾವ ರೀತಿ ಪಡಿಬಹುದು, ಈ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡಬೇಕು. ಈ ಗೇರು ಮರಗಳ ಪುನಶ್ಚೇತನ ಅಂದ್ರೆ ಏನು, ಹಾಗೂ ಯಾಕಾಗಿ ಇದನ್ನ ಮಾಡಬೇಕು? ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ನೀವು ಕೇಳಿರಬಹುದು ಹಳೆ ಬೇರು ಹೊಸ ಚಿಗುರು, ಇದು ಪುನಶ್ಚೇತನದ ಮುಖ್ಯ ಉದ್ದೇಶ. ಹಳೆಯ ಮರ ಆರೋಗ್ಯವಾಗಿದ್ದಲ್ಲಿ ಅದರ ಬೇರನ್ನು ಉಳಿಸಿಕೊಂಡು ಹೊಸ ಮೇಲ್ಛಾವಣಿಯನ್ನು ರೂಪಿಸುವ ವಿಧಾನವನ್ನು ನಾವು ಪುನಶ್ಚೇತನ ಎಂದು ಸಂಕ್ಷಿಪ್ತವಾಗಿ ಹೇಳಬಹುದು. ಇದರ ಉದ್ದೇಶ ಮುಖ್ಯವಾಗಿ ಏನಂದ್ರೆ, ಮರ ಹಳೆಯದಾಗಿರ್ತದೆ, ಅದರ ಇಳುವರಿ ಕಡಿಮೆ ಆಗಿರ್ತದೆ. ಇಳುವರಿ ಕಡಿಮೆ ಆದಲ್ಲಿ ಉತ್ಪಾದಕತೆ ಕಡಿಮೆ ಆಗ್ತಾ ಇದೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಕಚ್ಚಾ ಗೋಡಂಬಿಯನ್ನು ನಾವು ಆಮದು ಮಾಡಿಕೊಳ್ತಾ ಇದ್ದೇವೆ. ನಾವು 50%ಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಕಚ್ಚಾ ಗೋಡಂಬಿಯನ್ನು ಆಮದು ಮಾಡಿಕೊಳ್ತಾ ಇದ್ದೇವೆ. ಇದರಿಂದಾಗಿ ವಿದೇಶಿ ವಿನಿಮಯದ ಮೇಲೆ ಹೊರೆ ಜಾಸ್ತಿ ಬೀಳ್ತಾ ಇದೆ. ಇದನ್ನು ತಗ್ಗಿಸುವ ನಿಟ್ಟಿನಲ್ಲಿ ಈಗ ಇರುವಂತಹ ಜಾಗದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯುವುದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಈ ಪುನಶ್ಚೇತನ ಕ್ರಿಯೆ ಉತ್ತಮವಾದ ಒಂದು ಫಲವನ್ನು ನೀಡ್ತಾ ಇದೆ. ಅಂದ್ರೆ ಈಗ ಈ ಪುನಶ್ಚೇತನದ ಅಗತ್ಯ ಅಂದ್ರೆ ಏನು? ಅಂದ್ರೆ ಈಗ ರೈತರ ಮಟ್ಟದಲ್ಲಿ ಹೇಳೋದಿದ್ರೆ, ಫಾರಿನ್ ಎಕ್ಸ್ಚೇಂಜ್ಗಳು ಅಥವಾ ವಿದೇಶಿ ವಿನಿಮಯ ಅದೆಲ್ಲ ಬಿಟ್ಟು ಬಿಡಿ, ರೈತರ ಮಟ್ಟದಲ್ಲಿ ಹೇಳೋದಿದ್ರೆ ಯಾಕಾಗಿ ಈ ಪುನಶ್ಚೇತನವನ್ನು ಮಾಡಬೇಕು? ರೈತರ ಮಟ್ಟದಲ್ಲಿ ಹೇಳೋದಿದ್ರೆ, ಸಾಮಾನ್ಯವಾಗಿ ಗೇರನ್ನು ಕಡಿಮೆ ಫಲವತ್ತತೆ ಇರುವಂತಹ ಮಣ್ಣಿನಲ್ಲಿ ಬೆಳೀತಾರೆ. ಹಾಗೆ ಹೆಚ್ಚಿನ ಗೇರು ತೋಟಗಳು, ಈಗ ಹಳೆಯ ಗೇರು ತೋಟಗಳು ನಾವೇನ್ ನೋಡ್ತಾ ಇದ್ದೇವೆ, ಅಪ್ಪನ ಕಾಲದ್ದು ಅಜ್ಜನ ಕಾಲದ್ದು ಅಜ್ಜನ ಕಾಲದ ಗೇರು ತೋಟಗಳು ಹಳೆಯದಾಗಿದೆ ಅದು, ಮತ್ತು ಬೀಜದಿಂದ ಬೆಳೆದಂತಹ ತೋಟಗಳದು. ಹಾಗೆ ಆ ತಳಿಗೆ ಬಗ್ಗೆ ಒಂದು ನಿರ್ದಿಷ್ಟವಾದ ಗುಣಧರ್ಮಗಳಿಲ್ಲ. ಹಳೆಯ ತಳಿಗಳು, ಯಾವುದೇ ಹೆಸರಿಲ್ಲದ ತಳಿಗಳು, ಅದರ ಇಳುವರಿ ತುಂಬಾ ಕಡಿಮೆ ಇರ್ತದೆ. ಅಂತ ತಳಿಗಳನ್ನು ಪರಿವರ್ತಿಸುವ ನಿಟ್ಟಿನಲ್ಲಿ, ಹಾಗೆ ಈ ಹಳೆಯ ಮರಗಳಿಂದ ಅಥವಾ ಹಳೆಯ ತೋಟಗಳಿಂದ ಹೆಚ್ಚಿನ ಮಟ್ಟದಲ್ಲಿ ನಾವು ಇಳುವರಿಯನ್ನು ಪಡೆಯಬೇಕಾದಲ್ಲಿ ಈ ಕ್ರಮವನ್ನು ನಾವು ಅನುಸರಿಸಬೇಕಾಗ್ತದೆ. ಇದನ್ನು ಅನುಸರಿಸಿದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಇರುವಂತಹ ತೋಟದಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈಗ ಸಾಮಾನ್ಯವಾಗಿ ನೀವು ಮರವನ್ನು ಕಿತ್ತು ಹೊಸ ಗಿಡವನ್ನು ನಾಟಿ ಮಾಡಬೇಕಾದಲ್ಲಿ ಖರ್ಚು ತುಂಬಾ ಬೀಳುತ್ತದೆ, ಒಂದು. ಇನ್ನೊಂದು, ಎರಡನೇದಾಗಿ ಅದು ಇಳುವರಿ ಕೊಡಲಿಕ್ಕೆ ಕಡಿಮೆ ಅಂದ್ರೆ ಒಂದು 3 ವರ್ಷ ಕಾಯಬೇಕು. ಅದರ ನಂತರ ಸ್ಥಿರವಾದ ಇಳುವರಿ ಬೇಕಂದ್ರೆ ಮತ್ತು ಇನ್ನೊಂದು 4 ವರ್ಷ ಕಾಯಬೇಕು. ಒಂದು 7-8 ವರ್ಷದ ಮರದಲ್ಲಷ್ಟೇ ಸ್ಥಿರವಾದ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ಆದರೆ ಈ ವಿಧಾನದಲ್ಲಿ 2ನೇ ವರ್ಷದಿಂದಲೇ ನಾವು ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಬಹುದಾಗಿದೆ. ಈ ಪುನಶ್ಚೇತನದ ಉದ್ದೇಶಗಳು ಏನೇನು? ಇದಕ್ಕೆ ಹಲವಾರು ಉದ್ದೇಶ ಇದೆ. ಮೊದಲನೇ ಉದ್ದೇಶಕ್ಕೆ ಬಂದರೆ, ನಿರಾಶಾದಾಯಕವಾಗಿ ಫಸಲು ನೀಡುವಂತಹ ಮರಗಳ ಸ್ಥಿತಿಯನ್ನು ಅತ್ಯಲ್ಪ ಸಮಯದಲ್ಲಿ ನಾವು ಸುಧಾರಿಸಬಹುದು. ಎರಡನೇದಾಗಿ, ಹಳೆಯ ಮರಗಳನ್ನು ಅಥವಾ ತೋಟಗಳನ್ನು ಹೆಚ್ಚು ಇಳುವರಿ ಕೊಡುವಂತಹ ಉತ್ತಮ ಗುಣಮಟ್ಟದ ಮರಗಳನ್ನಾಗಿ ಅಥವಾ ತೋಟಗಳನ್ನಾಗಿ ಪರಿವರ್ತಿಸಬಹುದು. ಹಾಗೆ ಮೂರನೇ ಉದ್ದೇಶಕ್ಕೆ ಬಂದರೆ, ಒಂದೇ ತಾಯಿ ಮರದಲ್ಲಿ ನಾವು ಹಲವಾರು ತಳಿಗಳನ್ನು ಬೆಳೆಸಬಹುದು. ನಾಲ್ಕನೇ ಉದ್ದೇಶ ಅಂದ್ರೆ, ಗೇರು ಸಸ್ಯದ ವೈವಿಧ್ಯತೆ ಅಂದ್ರೆ ಪ್ರಜನನ ಅಂತಾನೂ ಕರೆಯಬಹುದು, ಈ ಜರ್ಮ್ಪ್ಲಾಸಮ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ, ಅದನ್ನು ಕೂಡ ಅತಿ ಕಡಿಮೆ ಸ್ಥಳಾವಕಾಶದಲ್ಲಿ ಉಳಿಸಿ ಕಾಪಾಡಿಕೊಂಡು ಹೋಗಲಿಕ್ಕೆ ಈ ಪುನಶ್ಚೇತನ ವಿಧಾನ ಒಂದು ಉತ್ತಮವಾದ ವಿಧಾನವಾಗಿದೆ. ಈ ಪುನಶ್ಚೇತನ ಮಾಡಬೇಕು ಅಂದ್ರೆ, ಗೇರು ಮರಗಳ ಒಂದು ಆಯ್ಕೆ ಯಾವ ರೀತಿ ಇರಬೇಕು, ಯಾವ ಗೇರು ಮರಗಳನ್ನ ಆಯ್ಕೆ ಮಾಡಿಕೊಳ್ಬೇಕು, ಯಾವುದನ್ನ ಬಿಡಬೇಕು? ಇದೊಂದು ಬಹಳ ಉತ್ತಮವಾದ ಪ್ರಶ್ನೆ ಶ್ಯಾಮ್ ಪ್ರಸಾದ್ ಅವರೇ. ಮರಗಳು ಹೇಗಿರಬೇಕಂದ್ರೆ ಆರೋಗ್ಯವಾಗಿರಲೇಬೇಕು. ಹೆಚ್ಚಿನ ಮರಗಳಲ್ಲಿ ನಾವು ನೋಡ್ತೇವೆ, ಅಂಟು ದ್ರವ ಸುರಿತಾ ಇರ್ತದೆ, ಒಂದು ರೀತಿಯ ಮರದ ತೊಗಟೆಯ ಪುಡಿ ಬಂದಿರ್ತದೆ, ಇಲ್ಲ ಒಂದು ಹುಳುವಿನ ಹಿಕ್ಕೆ ತರದ ಒಂದು ವಸ್ತುಗಳು ಕಾಣ್ತಾ ಇರ್ತವೆ. ಅಂತ ಮರಗಳನ್ನು ನಾವು ಆಯ್ಕೆ ಮಾಡಬಾರದು. ಹಾಗೇನಾದ್ರೂ ಅಂತ ಮರಗಳಿದ್ರೆ, ಅಂತ ಮರಗಳಲ್ಲಿ ಕಾಂಡ ಮತ್ತು ಬೇರು ಕೊರಕ ಹುಳುಗಳು ಇದೆ ಅನ್ನುವುದು ನಿಶ್ಚಿತ. ಆರೋಗ್ಯವಾದಂತ ಕಡಿಮೆ ಫಸಲು ನೀಡುವಂತಹ ಮರಗಳನ್ನು ಆಯ್ಕೆ ಮಾಡಬೇಕು. ಇನ್ನು ಮರದ ವರ್ಷ ಎಷ್ಟು ವರ್ಷ ಹಳೆಯದಾಗಬೇಕಂದ್ರೆ, ಕನಿಷ್ಠ ಒಂದು 15-20 ವರ್ಷ ಆದರೂ ವಯಸ್ಸಾಗಿರಬೇಕು ಮರಕ್ಕೆ. ಅಂದ್ರೆ ಅಷ್ಟು ವರ್ಷಕ್ಕಿಂತ ಮುಂಚೆ ನೀವು ಮರವನ್ನು ಕತ್ತರಿಸಿದ್ರೆ ನೀವು ನಾಟಿ ಮಾಡಿದ ತಳಿಗಳ ಆಯ್ಕೆಯೇ ಸರಿ ಇಲ್ಲ ಅಂತ ಆಯ್ತು. ಹೆಚ್ಚಾಗಿ ಯಾರು ಹಾಗೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಹಳೆಯ ಮರಗಳು 15-20 ವರ್ಷ ವಯಸ್ಸಾದ ಮರಗಳನ್ನು ಆಯ್ಕೆ ಮಾಡಬೇಕು. ಮರದ ಆರೋಗ್ಯ ಉತ್ತಮವಾಗಿರಬೇಕು ಹಾಗೂ ಅದರ ಫಸಲು ಬಹಳ ಕಡಿಮೆ ಇರಬೇಕು. ಅಂತ ಮರಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಈ ಪುನಶ್ಚೇತನ ಮಾಡುವಂತಹ ವಿಧಾನ ಹೇಗೆ, ಹಂತ ಹಂತವಾಗಿ ಹೇಳಿ. ಪುನಶ್ಚೇತನದಲ್ಲಿ ಮುಖ್ಯವಾಗಿ 3 ವಿಷಯಗಳಿಗೆ ನಾವು ಗಮನ ಕೊಡಬೇಕಾಗುತ್ತೆ. ಮೊದಲನೆಯದಾಗಿ ಮರಗಳ ಕತ್ತರಿಸುವಿಕೆ, ಎರಡನೇದಾಗಿ ಕಸಿ ಕಟ್ಟುವಿಕೆ, ಹಾಗೆ ಮೂರನೇದಾಗಿ ಪುನಶ್ಚೇತನ ಮಾಡಿದ ನಂತರ ಮರಗಳ ಆರೈಕೆ. ಈಗ ಕತ್ತರಿಸುವ ಕ್ರಮದ ಬಗ್ಗೆ ಬಂದರೆ, ಮೊದಲೇ ಹೇಳಿದಂತೆ ತೀರಾ ಕಡಿಮೆ ಇಳುವರಿ ಕೊಡುವಂತಹ ಹಳೆಯ ಆರೋಗ್ಯವಂತ ಮರಗಳನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದ ನಂತರ ಅಂತಹ ಮರಗಳ ಕೊಂಬೆಗಳನ್ನು ಕತ್ತರಿಸಿ ತೆಗೆಯಬೇಕು. ಕೊಂಬೆ ಕತ್ತರಿಸುವಾಗ ಎಷ್ಟು ಎತ್ತರದಲ್ಲಿ ಕತ್ತರಿಸಬೇಕು ಅನ್ನೋ ಪ್ರಶ್ನೆ ಮೂಡುವುದು ಸಹಜ. ಮರದ ಬೊಡ್ಡೆಯನ್ನು ನೆಲದಿಂದ ಸುಮಾರು 1-1.5 meters ಎತ್ತರದವರೆಗೆ ಉಳಿಸಿ ಉಳಿದ ಭಾಗಗಳನ್ನು ನಾವು ಕತ್ತರಿಸಬೇಕು. ಮತ್ತು ಕತ್ತರಿಸುವಾಗ ಒಂದು ಜಾಗ್ರತೆ ವಹಿಸಬೇಕು, ಏನಂದ್ರೆ ಆ ಕಾಂಡಗಳ ತೊಗಟೆ ಸೀಳಿ ಹೋಗಬಾರದು. ಹರಿತವಾದ ಕತ್ತಿಯಿಂದ ನಾವು ಅದನ್ನು ಕತ್ತರಿಸಬೇಕು. ಅಥವಾ ಈಗ ಗರಗಸಗಳು ಕೂಡ ಬಂದಿದೆ, ನಿಮ್ಮ ವಿದ್ಯುತ್ ಚಾಲಿತ ಗರಗಸಗಳು, ಅದರಿಂದ ಕೂಡ ನೀವು ಕತ್ತರಿಸಬಹುದು. ಈ ಪೆಟ್ರೋಲ್ ಗಳನ್ನು ಉಪಯೋಗಿಸಿ ಪೆಟ್ರೋಲ್ ಇಂಜಿನ್ಗಳ ಮುಖಾಂತರ ಕತ್ತರಿಸಿದ ಗರಗಸಗಳು ಕೂಡ ಬಂದಿದೆ, ಆ ತರದಲ್ಲಿ ಕತ್ತರಿಸಬಹುದು. ಹಾಗೆ ಕತ್ತರಿಸಿದ ನಂತರ ಈ ಕತ್ತರಿಸಿದ ಮರಗಳಿಗೆ ಈ ಕಾಂಡಕರ್ಕ ಹುಳದ ಬಾಧೆ ಜಾಸ್ತಿ, ಬೇರು ಮತ್ತು ಕಾಂಡಕರ್ಕ ಹುಳ ಇದೆಯಲ್ಲ ಅದನ್ನು ಹೆಚ್ಚಾಗಿ ಆಕರ್ಷಿಸುತ್ತದೆ. ಯಾಕಂದ್ರೆ ಮರ ಕತ್ತರಿಸಿದ ನಂತರ ಅದರ ಮೇಲೆ ನೆರಳು ಬೀಳುವುದಿಲ್ಲ, ಮೇಲ್ಛಾವಣಿ ಇದ್ದಾಗ ನೆರಳು ಬೀಳುತ್ತೆ. ಒಮ್ಮೆ ಯಾವಾಗ ಬೆಳಕು ಬೀಳುತ್ತದಲ್ಲ ಅಂತ ಸಂದರ್ಭದಲ್ಲಿ ಈ ಪ್ರೌಢ ಕೀಟಗಳು ಅದಕ್ಕೆ ಆಕರ್ಷಣೆ ಹೊಂದುತ್ತವೆ. ಆಕರ್ಷಣೆ ಹೊಂದಿ ಅದರ ತೊಗಟೆಯ ಸೆರೆಗಳಲ್ಲಿ ಮೊಟ್ಟೆ ಇಡಲಿಕ್ಕೆ ಕಾಯ್ತಾ ಇರುತ್ತದೆ. ಆದ್ದರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಇದಕ್ಕೆ ಈ ಕಾಂಡದ ಭಾಗಕ್ಕೆ 0.2% ಕ್ಲೋರೋಫೈರಿಫಾಸ್ ಕೀಟನಾಶಕ, ಅಂದರೆ 1 liter ನೀರಿಗೆ 10 milliliters ಕ್ಲೋರೋಫೈರಿಫಾಸ್ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ಹಾಗೆ ಈ ಶಿಲೀಂಧ್ರ ಬಾಧೆಯಿಂದ ಕತ್ತರಿಸಿದ ಭಾಗವನ್ನು ರಕ್ಷಣೆ ಮಾಡಲಿಕ್ಕೆ ನಾವು 10% ಬೋರ್ಡೋ ಮಿಶ್ರಣವನ್ನು ಕತ್ತರಿಸಿದ ಗಾಯಕ್ಕೆ ಹಚ್ಚಬೇಕು. ಇದೇ ರೀತಿ ನಾವು ಕೀಟನಾಶಕವನ್ನು ಒಮ್ಮೆ ಸಿಂಪಡಣೆ ಮಾಡಿದ ನಂತರ ಪ್ರತಿ ತಿಂಗಳಿಗೊಮ್ಮೆ ಸುಮಾರು 3 times ಸಿಂಪಡಣೆಗೊಳಿಸಬೇಕು. ಈ 3 ಹೆಚ್ಚಾಗಿ ಮೇಲ್ಛಾವಣಿ ರೂಪಗಳಿಗೆ 3 ಬೇಕಾಗ್ತದೆ. ಆ ಹಂತದಲ್ಲಿ ನಾವು ಆರೈಕೆ ತುಂಬಾ ಮಾಡಬೇಕಾಗುತ್ತೆ ಈ ಕೀಟದಿಂದ ರಕ್ಷಣೆ ಕೊಡಲಿಕ್ಕೋಸ್ಕರ. ಆದ್ರಿಂದ ಸುಮಾರು 3 ತಿಂಗಳಿಗೊಂದು ಸಾರಿ ಅಂತೆ ಈ ಕ್ಲೋರೋಫೈರಿಫಾಸ್ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಿದ ನಂತರ ಸುಮಾರು 3 ನಮಗೆ ಈ ಹೊಸ ಮೇಲ್ಛಾವಣಿ ರೂಪುಗೊಳ್ಳಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಮರ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಮರತೆ, ಅದೇನೆಂದ್ರೆ ಮರ ಕತ್ತರಿಸುವ ಸಮಯ ಯಾವುದು? ಹೆಚ್ಚಾಗಿ ಕೊಯ್ಲು ಮುಗಿದ ನಂತರ ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ಮರಗಳನ್ನು ನಾವು ಕತ್ತರಿಸಬೇಕು. ಇದು ಕತ್ತರಿಸಲಿಕ್ಕೆ ಸೂಕ್ತವಾದ ಸಮಯ. ಆವಾಗ ವಾತಾವರಣ ಕೂಡ ತಂಪಾಗಿರುತ್ತದೆ. ಹಾಗೆ ಕತ್ತರಿಸಿದ ಕೂಡಲೇ ನಾವು ಈ ಕತ್ತರಿಸಲ್ಪಟ್ಟ ಕೊಂಬೆಗಳನ್ನು ತೋಟದಿಂದ ದೂರಕ್ಕೆ ಸಾಗಿಸಬೇಕು. ಇಲ್ಲಾಂದ್ರೆ ಆ ಕೊಂಬೆಗಳನ್ನ ಅಲ್ಲೇ ಇಟ್ಟಲ್ಲಿ ಮತ್ತೆ ಈ ಕೀಟಗಳಿಗೆ ಆಶ್ರಯ ಆಗುತ್ತೆ. ಆದ್ದರಿಂದ ನಾವು ಇಂಥ ಬೇಡದ ಮರದ ಭಾಗಗಳನ್ನು ಆ ಸ್ಥಳದಿಂದ ದೂರಕ್ಕೆ ಸಾಗಿಸಬೇಕು. ಹಾಗೆ ಉಳಿಸಿದ ಮರದ ಬೊಡ್ಡೆಯಿಂದ ಬಂದಂತಹ ಹೊಸ ಚಿಗುರುಗಳು, ಅದು ತುಂಬಾ ಸೂಕ್ಷ್ಮವಾಗಿರುತ್ತೆ, ಹೊಸ ಚಿಗುರುಗಳಿಗೆ ಕೀಟಬಾಧೆ ಅಧಿಕ. ಕೀಟಬಾಧೆಯಿಂದ ಕೂಡ ನಾವು ಹೊಸ ಚಿಗುರುಗಳನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಈ ಮೇ ಜೂನ್ ಅಂದ್ರೆ ಸಾಮಾನ್ಯವಾಗಿ ಮಳೆ ಬರುವಂತಹ ಸಮಯ, ಅಂತ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಏನಾದ್ರೂ ಹೊದಿಕೆ ಹಾಕಬೇಕಾಗ್ತದ? ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ರು ಹಾಕಬಹುದು, ಆದ್ರೆ ಹೆಚ್ಚಾಗಿ ನಾವು ಅದನ್ನು ಒಂದು ಕೋನಾಕೃತಿಯಲ್ಲಿ ಕತ್ತರಿಸಬೇಕು. ಹಾಗಾದಾಗ ನೀರು ನಿಲ್ಲಕ್ಕೆ ಸಾಧ್ಯ ಇರಲ್ಲ, ನೀರು ಇಳಿದು ಹೋಗ್ತದೆ. ಬೋರ್ಡೋ ಪೇಸ್ಟ್ ಅನ್ನು ಕೂಡ ಹಚ್ಚಬಹುದು, ಇಲ್ಲಾಂದ್ರೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಕೂಡ ನಾವು ಮಾಡಬಹುದು. ಇನ್ನು ಕಸಿ ಕಟ್ಟುವ ವಿಧಾನದ ಬಗ್ಗೆ ಹೇಳಿ. ಕಸಿ ಕಟ್ಟುವ ವಿಧಾನ ನೋಡಿ, ಮರವನ್ನು ಕತ್ತರಿಸಿದ ಕೂಡಲೇ ಈ ಉಳಿದ ಬೊಡ್ಡೆಯ ಭಾಗದಿಂದ ಅಸಂಖ್ಯಾತ ಗಿಣ್ಣುಗಳಿರ್ತವೆ, ಅದು ಒಂದು ಸುಪ್ತಾವಸ್ಥೆಯಲ್ಲಿರುತ್ತೆ. ಈ ಕತ್ತರಿಸಿದ ನಂತರ ಅದಕ್ಕೊಂದು ರೀತಿಯ ಪ್ರಚೋದನೆ ದೊರೆತು ಅಂತಹ ಗಿಣ್ಣುಗಳು ಚಿಗುರು ಹೊಡೆಯಲಿಕ್ಕೆ ಶುರು ಮಾಡ್ತವೆ. ಅಂತ ಚಿಗುರುಗಳನ್ನು ಮೊದಲ 1-2 ಒಳಗಾಗಿ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿ ಸುಮಾರು 15-20 ಅಂತಹ ಚಿಗುರುಗಳಿಗೆ ಉತ್ತಮ ತಳಿಯ ತಾಯಿಗಿಡದ ಕಸಿ ಕಡ್ಡಿಯಿಂದ ಮೆದುಕಾಂಡ ವಿಧಾನದಲ್ಲಿ ಕಸಿ ಮಾಡಬೇಕು. ತಾಯಿಗಿಡದ ತಳಿ ಉತ್ತಮವಾಗಿರಬೇಕು, ಆ ತಾಯಿಗಿಡ ಉತ್ತಮ ಇಳುವರಿ ಕೊಡುವಂತದ್ದಾಗಿರಬೇಕು. ಅಂತಹ ತಾಯಿಗಿಡಗಳಿಂದ ಮಾತ್ರ ನಾವು ಪೆನ್ಸಿಲ್ ಗಾತ್ರದ ಕಡ್ಡಿಗಳನ್ನು ಸುಮಾರು 3-4 ವಯಸ್ಸಿನ ಕಡ್ಡಿಗಳನ್ನು ತಂದು ಕಸಿ ಮಾಡಬೇಕು. ಕಸಿ ಮಾಡಿ ನಾವು ಮೇಲ್ಛಾವಣಿಯನ್ನು ರೂಪಿಸಬೇಕು. ಸುಮಾರು 15-20 ಗೆಲೆಗಳಿಗೆ ನಾವು ಕಸಿ ಕಟ್ಟಿದ್ರೆ ಸಾಕು. ಆಮೇಲೆ ಉಳಿದ ಚಿಗುರುಗಳನ್ನು ನಾವು ಕತ್ತರಿಸಿ ತೆಗೆಯಬೇಕು. ತೆಗೆದು ಈ ಕಸಿ ಕಟ್ಟಿದ ಕೊಂಬೆಗಳು ಮಾತ್ರ ಬೆಳೆಯುವಂತೆ ಮಾಡಬೇಕು. ಹೀಗೆ ಕಸಿ ಕಟ್ಟಿದ ಗೆಲ್ಲುಗಳಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆಯುತ್ತಿರುವಂತಹ ಸುಮಾರು 10-12 ಕಸಿಗಳನ್ನು ಮಾತ್ರ ಉಳಿಸಿ ಉಳಿದ ಕಡ್ಡಿಗಳನ್ನು ಕತ್ತರಿಸಿ ತೆಗೆದು, ಉಳಿದ ಚಿಗುರನ್ನು ಕತ್ತರಿಸಿ ತೆಗೆದು ಮರದ ಹೊಸ ಮೇಲ್ಛಾವಣಿಯನ್ನು ನಾವು ರೂಪಿಸಬೇಕು. ಹಾಗೆ ಪ್ರಾರಂಭದ ಒಂದೆರಡು ವರ್ಷಗಳಲ್ಲಿ ಈ ಕಸಿ ಕೊಂಬೆಗಳು ಬಲಿಷ್ಠವಾಗುವ ತನಕ, ಕಸಿ ಕೊಂಬೆಗಳು ನಾವು ಕಸಿ ಕಟ್ಟಿದ ಕೂಡಲೇ ಗಾಳಿಗೆ ಮುರಿದು ಬಿಡಬಹುದು, ಇಲ್ಲ ಪ್ರಾಣಿಗಳಿಂದ ಮುರಿದು ಬಿಡಬಹುದು. ಅಂತಹ ಸಂದರ್ಭದಲ್ಲಿ ನಾವು ರಕ್ಷಣೆ ಕೊಡಬೇಕಾಗುತ್ತೆ. ಈ ಗಾಳಿ ಬೀಸುವ ಜಾಗದಲ್ಲಿ ನಾವು ಗಾಳಿಯಿಂದ ಹಾನಿ ಆಗದಂತೆ ಕಸಿ ಕೊಂಬೆಗಳಿಗೆ ಊರುಗೋಲ್ಗಳಿಂದ ಸಹಾಯ ಕೊಟ್ಟು ರಕ್ಷಣೆ ಮಾಡಬಹುದು. ಈ ಪುನಶ್ಚೇತನ ಮಾಡಿದಂತಹ ಮರ ಎರಡನೇ ವರ್ಷದಿಂದಲೇ ಹೂವು ಮತ್ತು ಕಾಯಿಗಳನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಮೇಲೆ ಏನು ಬಲಿತ ಮರ ಏನಿದೆಯಲ್ಲ ಅದೇ ಪ್ರಮಾಣದಲ್ಲಿ ಇಳುವರಿಯನ್ನು ಎರಡನೇ ವರ್ಷದಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ ಪುನಶ್ಚೇತನಗೊಳಿಸಿರುವಂತಹ ಮರಗಳ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡುವಂತಹದ್ದು? ಇದರ ನಿರ್ವಹಣೆ ತುಂಬಾ ಸೂಕ್ಷ್ಮವಾದಂತಹ ವಿಚಾರ. ಯಾಕಂದ್ರೆ ನಾನು ಮೊದಲೇ ಹೇಳಿದಂತೆ ಕಾಂಡ ಮತ್ತು ಬೇರು ಕೊರೆಯುವ ಹುಳ ಇದು ಪುನಶ್ಚೇತನಗೊಳಿಸಲು ಕತ್ತರಿಸಿದಂತಹ ಮರಗಳಿಗೆ ಹಾನಿಯನ್ನುಂಟು ಮಾಡುವಂತಹ ಅತಿ ಮುಖ್ಯವಾದ ಒಂದು ಕೀಟ ಆಗಿದೆ. ನಾವು ಪುನಶ್ಚೇತನ ಮಾಡಲಿಕ್ಕೆ ಮರವನ್ನು ಕಡಿದ ಕೂಡಲೇ ಈ ಕೀಟ ಆ ಮರದ ಸೆರೆಗಳಲ್ಲಿ ಮೊಟ್ಟೆಗಳನ್ನಿಡಲಿಕ್ಕೆ ಹವಣಿಸ್ತಾ ಇರ್ತದೆ. ಇದರ ಈ ಹಾನಿಯ ಮುಖ್ಯ ಲಕ್ಷಣಗಳು ಏನಂದ್ರೆ, ನೀವು ತಿಂಗಳಿಗೊಮ್ಮೆ ಇಲ್ಲ 15 ದಿವಸಕ್ಕೊಮ್ಮೆ, ಮೊದಲ ಒಂದೆರಡು ತಿಂಗಳಲ್ಲಿ 15 ದಿವಸಕ್ಕೊಮ್ಮೆ ಮರದ ಬುಡವನ್ನು ನೋಡ್ತಾ ಇರಬೇಕಾಗುತ್ತೆ. ಮುಖ್ಯ ಕಾಂಡ ಹಾಗೂ ಭೂಮಿಯ ಮೇಲೆ ಇರುವಂತಹ ಬೇರುಗಳಲ್ಲಿ ಒಂದು ವೇಳೆ ಅಂಟು ದ್ರವ ಬರ್ತಾ ಇದ್ರೆ, ಅಥವಾ ಮರದ ಪುಡಿಗಳು ಕಾಣಿಸಿದ್ರೆ, ಅಥವಾ ಹುಳುಗಳ ಹಿಕ್ಕೆ ಹೊರಬರುವುದು, ಇವೆಲ್ಲ ಈ ಕೀಟಬಾಧೆಯ ಗೋಚರಿಸುವಂತಹ ಚಿಹ್ನೆಗಳು. ಈ ಹುಳುಗಳು ಏನ್ ಮಾಡ್ತಾವ ಅಂದ್ರೆ ತೊಗಟೆಯನ್ನು ಕೊರೆದು ಒಳಗಡೆ ಹೋಗಿ ತಿನ್ಲಿಕ್ಕೆ ಶುರು ಮಾಡ್ತವೆ. ಹೀಗೆ ಮಾಡುವುದರಿಂದ ಬೇರಿನಿಂದ ನಮ್ಗೇನು ಮೇಲ್ಗಡೆಗೆ ಆಹಾರ ನೀರು ಎಲ್ಲ ಸರಬರಾಜು ಸರಿಯಾಗಿ ಆಗೋದಿಲ್ಲ. ಕಾಂಡದ ಭಾಗಕ್ಕೆ ನೀರು ಮತ್ತು ಆಹಾರ ಸರಬರಾಜು ಆಗದಿದ್ದಲ್ಲಿ ಕತ್ತರಿಸಿದ ಮರಗಳಲ್ಲಿ ಚಿಗುರು ಬರಲು ತೊಂದರೆ ಆಗುತ್ತೆ. ಹಾಗೆ ಮೊದಲೇ ಬಂದಂತಹ ಚಿಗುರುಗಳು ಅಥವಾ ಕಸಿ ಕಟ್ಟಿದ ಕೊಂಬೆಗಳು ಏನಾದರೂ ಇದ್ದಲ್ಲಿ ಈ ಹುಳದ ಬಾಧೆಯಿಂದಾಗಿ ಅಂತಹ ಕಡ್ಡಿಗಳು, ಕಸಿ ಕಡ್ಡಿಗಳು ಹಾಗೂ ಚಿಗುರುಗಳು ಹಳದಿ ಬಣ್ಣಕ್ಕೆ ಮೊದಲು ತಿರುಗುತ್ತೆ. ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಣಗಿ ಹೋಗಬಹುದು. ಈ ಪುನಶ್ಚೇತನಗೊಳಿಸುವ ಮರಗಳಲ್ಲಿ ಈ ಹುಳುವಿನ ಬಾಧೆಯನ್ನು ನಿವಾರಿಸಲು ಮೊದಲನೇದಾಗಿ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ಮುಂಜಾಗ್ರತಾ ಕ್ರಮವಾಗಿ ನಾನು ಹೇಳಿದಾಗೆ ಮೊದಲೇ 1% ಕಾರ್ಬಾರಿಲ್ ದ್ರಾವಣ, ಕಾರ್ಬಾರಿಲ್ 1% ಅಂದ್ರೆ ಸುಮಾರು 1 ಲೀಟರ್ ನೀರಿಗೆ 20 ಗ್ರಾಂನಷ್ಟು ಕಾರ್ಬಾರಿಲ್ ಕೀಟನಾಶಕನು ಹಾಕಿ ಸಿಂಪಡಿಸಬೇಕು, ಅಥವಾ 1 ಲೀಟರ್ ನೀರಿಗೆ 10 ಮಿಲಿಲೀಟರ್ನಷ್ಟು ಕ್ಲೋರೋಫೈರಿಫಾಸ್ ಕೀಟನಾಶಕ ದ್ರಾವಣವನ್ನು ಕಾಂಡದ ಭಾಗಗಳಿಗೆ ಲೇಪಿಸಬೇಕು. ಹಾಗೆ ಪ್ರತಿ ತಿಂಗಳಿಗೊಮ್ಮೆ ಆದರೂ ಕೀಟದ ಹಾನಿಯ ಲಕ್ಷಣಗಳು ಇವೆಯೇ ಎಂದು ನಾವು ಪರೀಕ್ಷೆ ಮಾಡಬೇಕು. ಒಂದು ವೇಳೆ ಹಾನಿಯ ಲಕ್ಷಣ ಕಂಡು ಬಂದಲ್ಲಿ ಹಾನಿಗೊಳಗಾದ ಮರದ ತೊಗಟೆಯನ್ನು ಬಾಚಿಯಿಂದ ಕೆತ್ತಿ ತೆಗೆಯಬೇಕು. ತೆಗೆದ ನಂತರ ಹುಳುಗಳು ಇರುವಂತಹ ಸ್ಥಳವನ್ನು ನಾವು ಪತ್ತೆ ಮಾಡಬೇಕು. ಪತ್ತೆ ಮಾಡಿ ಹುಳುಗಳನ್ನು ತೆಗೆದು ನಾಶಪಡಿಸಬೇಕು. ಬೇರಿನಲ್ಲಿ ಕೂಡ ಹುಳುಗಳು ಇರುತ್ತೆ, ಆದ್ರಿಂದ ಇದು ಬೇರು ಮತ್ತು ಕಾಂಡಕರ್ಕ ಹುಳ ಅಂತ ಹೇಳ್ತವೆ. ಸ್ವಲ್ಪ ಮೇಲಿನ ಮಣ್ಣನ್ನು ತೆಗೆದು ಬೇರನ್ನು ಕೂಡ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಬೇರಿಂದ ಕೂಡ ನಾವು ಹುಳುಗಳನ್ನು ತೆಗೆದು ನಾಶಪಡಿಸಬೇಕು. ಆ ಹುಳು ತೆಗೆದ ನಂತರ ಅಂತ ಭಾಗಗಳಿಗೆ 1% ಕಾರ್ಬಾರಿಲ್ ದ್ರಾವಣ, ಮೊದಲೇ ಹೇಳಿದಂತೆ 1 ಲೀಟರ್ ನೀರಿಗೆ 20 ಗ್ರಾಂನಷ್ಟು ಕಾರ್ಬಾರಿಲ್, ಅಥವಾ 1 ಲೀಟರ್ ನೀರಿಗೆ 10 ml ಕ್ಲೋರೋಫೈರಿಫಾಸ್ ಕೂಡ ದ್ರಾವಣವನ್ನು ಕೂಡ ನಾವು ಬಳಿಯಬಹುದು. ಮರದ ಸುತ್ತಳತೆಯ ಕನಿಷ್ಠ 1/2 ಭಾಗದ ತೊಗಟೆಯಾದರೂ ಆರೋಗ್ಯವಾಗಿರಬೇಕು. ಹಾಗೆ ಒಂದು ಪಕ್ಷ 1/2 ಭಾಗದ ತೊಗಟೆ, ಮರದ ಸುತ್ತಳತೆಯ 1/2 ಭಾಗದಷ್ಟು ತೊಗಟೆ ಆರೋಗ್ಯವಾಗಿಲ್ಲ ಅಂದ್ರೆ ಅಂತ ಮರಗಳು ಬದುಕೋದಿಲ್ಲ, ಅಂತ ಮರಗಳನ್ನು ಉಳಿಸಿ ಉಪಯೋಗ ಇಲ್ಲ. ಹಾಗೆ ಹಾನಿಗೊಳಗಾದ ಮರವನ್ನು ಬುಡ ಸಹಿತ ಕಿತ್ತು ತೆಗೆದು ನಾಶ ಮಾಡಬೇಕು. ಇದರಿಂದ ಇತರ ಮರಗಳಿಗೆ ಈ ಕೀಟದ ಹಾವಳಿ ಹರಡುವುದನ್ನು ನಾವು ತಪ್ಪಿಸಬಹುದು. ಹಾಗೆ ಈ ಕೀಟ ಇನ್ನೊಂದು ವಿಚಾರ ಅಂದ್ರೆ ಇದು ಮಣ್ಣಿಂದ ಹರಡುವುದಿಲ್ಲ. ಈ ಕೀಟಬಾಧೆ ದುಮ್ಮಿಗಳು ನಿಶಾಚರಿಯಾಗಿರ್ತವೆ, ರಾತ್ರಿ ವೇಳೆಯಲ್ಲಿ ಮಾತ್ರ ದುಮ್ಮಿಗಳು ಸಂಚರಿಸುತ್ತವೆ ಹಾಗೂ ಸಂಚರಿಸಿ ಮರದ ಸೆರೆಗಳಲ್ಲಿ ಮೊಟ್ಟೆಯನ್ನಿಡುತ್ತವೆ. ಇದರಿಂದಾಗಿ ಹಾನಿ ಪ್ರಾರಂಭ ಆಗುತ್ತೆ. ಆಮೇಲೆ ಪುನಶ್ಚೇತನ ಮಾಡಿದಂತಹ ಗೇರು ತೋಟದ ಸುತ್ತಲೂ ಬೇರೆ ಏನಾದರೂ ಕೀಟಬಾಧಿತ ಮರಗಳು ಇವೆಯೇ ಅಂತ ನಾವು ಪರೀಕ್ಷೆ ಮಾಡಬೇಕು. ಹಾಗೇನಾದರೂ ಇದ್ದಲ್ಲಿ ಅಂತಹ ಮರಗಳಲ್ಲೂ ಕೂಡ ಈ ಕೀಟಬಾಧೆಯನ್ನು ನಿಯಂತ್ರಿಸಲಿಕ್ಕೆ ನಾವು ನೋಡಬೇಕು. ಇಲ್ಲಾಂದ್ರೆ ಆ ಕೀಟ ಆರೋಗ್ಯವಂತ ಮರಗಳಿಗೆ ಅಂತ ಯಾವುದೇ ಸಂದರ್ಭದಲ್ಲಿ ಕೂಡ ಹಾನಿಯನ್ನು ಉಂಟು ಮಾಡಬಹುದು. ಬಹಳ ಸಂತೋಷ ದಿನಕರ ಅಡಿಗೆ ಅವರೇ. ಈ ಹಳೆಯ ಗೇರು ಮರಗಳ ಪುನಶ್ಚೇತನವನ್ನು ಯಾವ ರೀತಿ ಮಾಡಬಹುದು, ಹೀಗೆ ಮಾಡುವುದರಿಂದ ಯಾವ ರೀತಿಯ ಒಂದು ಅನುಕೂಲತೆಗಳು ನಮ್ಮ ರೈತರಿಗೆ ಆಗ್ತದೆ, ಈ ವಿಚಾರವಾಗಿ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಸಂತೋಷ. ಇದುವರೆಗೆ

ಹೊರ ಜಿಲ್ಲೆ ಮತ್ತು ರಾಜ್ಯಗಳ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮೂಲತಃ ಇಲ್ಲಿನ ವಿದ್ಯಾರ್ಥಿಗಳು ಭಾಗವಹಿಸುವಂತಿಲ್ಲ. ಮೂಲತಃ ಇಲ್ಲಿಯವರಾದರೂ ಹೊರ ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ವಾಸಿಸುತ್ತಿರುವವರು ಕೂಡ ಭಾಗವಹಿಸುವಂತಿಲ್ಲ. ವಯೋಮಿತಿ